ಹೌದ್ರಿ. ಇವತ್ತು ಮನೆ ಹಿಂಭಾಗ ಇರ್ಬೋದು ಅಥವಾ ಮುಂಭಾಗದೊಳಗೆ ಖಾಲಿ ಪ್ರದೇಶದೊಳಗೆ ಕುಟುಂಬಕ್ಕೆ ದಿನನಿತ್ಯ ಅಗತ್ಯ ಇರುವಂತಹ ವಿವಿಧ ತರಕಾರಿಗಳನ್ನು ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಸೋದಕ್ಕೆ ನಾವು ಪೌಷ್ಟಿಕ ತೋಟ ಅಂತ ಹೇಳಿ ಕರಿತೀವಿ ರೀ. ಇವತ್ತೇನಾಗಿದೆ ಅಂದರೆ ವಿಭಾಜ್ಯ ಕುಟುಂಬಗಳು ಜಾಸ್ತಿ ಇರೋದ್ರಿಂದ ಮನೆಯ ಮುಂದೆ ಅಥವಾ ಹಿಂದೆ ಸ್ಥಳದ ಅಭಾವ ಹೆಚ್ಚು. ಆದ ಕಾರಣ ಇವತ್ತು ಶಹರಗಳಲ್ಲಿ ಅರಸಿ ಮೇಲೆ ಕೂಡ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಹೊಲದಲ್ಲಿ ತರಕಾರಿಗಳನ್ನು, ಹಣ್ಣಿನ ಗಿಡಗಳನ್ನು ಮತ್ತು ಪೋಷಕಾಂಶಯುಕ್ತ ಧಾನ್ಯಗಳನ್ನು ಇವತ್ತು ಕೂಡ ಬೆಳೀತಾ ಇದ್ದಾರೆ. ಅದಕ್ಕೆ ನಾವು ಪೌಷ್ಟಿಕ ಹೊಲ ಅಂತ ಹೇಳಿ ನಾವು ಕರೀತೇವೆ. ಏನು ಈ ಪೌಷ್ಟಿಕ ತೋಟ, ಆಹಾರ ಮತ್ತು ಆರೋಗ್ಯ ಇವು ಒಂದಕ್ಕೊಂದು ಸಂಬಂಧ ಅದ ಅಂತೀರಿ? ಹೌದ್ರಿ. ಯಾಕಂದರೆ ಇವತ್ತು ನಮಗೆ ಉತ್ತಮ ಆಹಾರ ಮತ್ತು ಆರೋಗ್ಯ ಬೇಕಂತಂದರೆ ನಮಗೆ ಪೌಷ್ಟಿಕದಾಯಕ ಆಹಾರ ಬೇಕು. ಇವತ್ತು ಪೌಷ್ಟಿಕದಾಯಕ ಆಹಾರ ಬೇಕಂತಂದರೆ ನಮಗೆ ದಿನನಿತ್ಯ ಹಣ್ಣು, ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿರಿಧಾನ್ಯಗಳು ಬೇಕಾಗಿರೋದ್ರಿಂದ ಆಹಾರ ಮತ್ತು ಆರೋಗ್ಯ ಹಾಗೂ ಪೌಷ್ಟಿಕ ತೋಟ ಒಂದಕ್ಕೊಂದು ಬಹಳಷ್ಟು ಸಂಬಂಧವಿದೆ ಅಂತ ಹೇಳ್ಬೋದು. ಇವತ್ತು ಪ್ರೋಟೀನು, ಶಕ್ತಿ, ಶರ್ಕರ ಪಿಷ್ಟ ಇವೆಲ್ಲ ಪೋಷಕಾಂಶಗಳ ಜೊತೆಗೆ ನಮಗೆ ದಿನನಿತ್ಯ ಖನಿಜ ಲವಣಗಳು ಮತ್ತು ಜೀವಸತ್ವಗಳು ಬೇಕಾಗ್ತವೆ ರೀ. ಇವು ಪೌಷ್ಟಿಕ ತೋಟದಿಂದ ನಮಗೆ ದಿನನಿತ್ಯ ಸಿಗೋದ್ರಿಂದ ಇವು ಒಂದಕ್ಕೊಂದು ಬಹಳಷ್ಟು ಸಂಬಂಧ ಇದೆ ಅಂತ ಹೇಳಿ ನಾವು ಹೇಳ್ಬೋದು ರೀ. ಇನ್ನು ಈ ಪೌಷ್ಟಿಕ ತೋಟದ ಅವಶ್ಯಕತೆ ಏನೇನದ ಅಂತೀರಿ? ಇವತ್ತು ಪೌಷ್ಟಿಕ ತೋಟ ಮಾಡೋದ್ರಿಂದ ದಿನನಿತ್ಯ ತಾಜಾ ತರಕಾರಿಗಳು, ಸೊಪ್ಪಿನ ತರಕಾರಿಗಳು ನಮಗೆ ಸಿಗ್ತಾವ ರೀ. ಮತ್ತು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ, ಕಿಶೋರಿಯರಿಗೆ ಮತ್ತು ಮಕ್ಕಳಲ್ಲಿ ಕಂಡು ಬರುವಂತಹ ಇವತ್ತು ಅಪೌಷ್ಟಿಕತೆ, ರಕ್ತಹೀನತೆ, ವಯಸ್ಸಿಗೆ ತಕ್ಕಂತೆ ಎತ್ತರ ಇಲ್ಲದಿರುವುದು ಇವೆಲ್ಲ ಅಪೌಷ್ಟಿಕತೆಯಿಂದ ಅಂತ ನಾವು ಹೇಳ್ಬೋದು. ಈ ಪೌಷ್ಟಿಕ ತೋಟ ಮಾಡೋದ್ರಿಂದ ದಿನನಿತ್ಯ ನಮಗೆ ತಪ್ಪಲು ಪಲ್ಯ ಇರ್ಬೋದು, ಹಣ್ಣುಗಳು, ಇತರ ತರಕಾರಿಗಳು ನಮಗೆ ಸಿಗ್ತಾವೆ. ಯಾಕಂದರೆ ಇವತ್ತು ದಿನನಿತ್ಯ ಒಬ್ಬರಿಗೆ ಸುಮಾರು 350 ಗ್ರಾಮ್ನಷ್ಟು ನಮಗೆ ಸೊಪ್ಪಿನ ತರಕಾರಿ ಮತ್ತು ಇತರ ತರಕಾರಿಗಳು ಬೇಕಾಗ್ತಾವ್ರಿ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದರೆ ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾತ್ರ ತಪ್ಪಲು ಪಲ್ಯ ಅಥವಾ ಸೊಪ್ಪಿನ ತರಕಾರಿಗಳನ್ನು ಬಳಸೋದ್ರಿಂದ ಇವತ್ತು ಆರೋಗ್ಯಕ್ಕೆ ಬೇಕಾದಂತಹ ಕಬ್ಬಿಣಾಂಶ ಇರ್ಬೋದು ಅಥವಾ ಇತರ ಲವಣಗಳ ಕೊರತೆಯಿಂದಾಗಿ ಇವತ್ತು ರಕ್ತಹೀನತೆ ಇರ್ಬೋದು, ಅಪೌಷ್ಟಿಕತೆ ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ಬೋದ್ರಿ. ಅಧಿಕ ಬೆಲೆ ಕೊಟ್ಟು ಈ ತರಕಾರಿ ತಂದರೂ ಕೂಡ ತೃಪ್ತಿಕರದಾಯಕ ಇರುವುದಿಲ್ಲ. ಯಾಕಂದರೆ ಇವತ್ತು ಮಾರುಕಟ್ಟೆಯಲ್ಲಿ ದೊರೆಯುವಂತಹ ತರಕಾರಿ ಏನಾಗಿದೆ ಅಂದರೆ ರಾಸಾಯನಿಕದಿಂದ ಜಾಸ್ತಿ ಕೂಡಿದ್ರಿಂದ ಇವತ್ತು ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಇವತ್ತು ಈ ಒಂದು ಪೌಷ್ಟಿಕ ತೋಟ ನಾವು ಮಾಡೋದ್ರಿಂದ ಮನೆಯೊಳಗಿನ ಸದಸ್ಯರೆಲ್ಲರೂ ಕೂಡ ಭಾಗವಹಿಸೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತದೆ, ದೈಹಿಕವಾಗಿ ವ್ಯಾಯಾಮ ಕೂಡ ಸಿಗ್ತದೆ. ಎಲ್ಲರೂ ಕೂಡ ಕೂಡಿ ಮಾಡೋದ್ರಿಂದ ಸಹಭಾಗಿತ್ವದೊಳಗೆ ಒಂಥರ ಕುಟುಂಬದ ಪೌಷ್ಟಿಕ ತೋಟ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಬೆಳೆದ ತರಕಾರಿಗಳನ್ನು ನೋಡಿದಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಉಂಟಾಗ್ತದೆ. ಮತ್ತು ಈ ಒಂದು ಪೌಷ್ಟಿಕ ತೋಟವನ್ನು ನಾವೇ ಮಾಡೋದ್ರಿಂದ ಯಾವುದೇ ರಾಸಾಯನಿಕವಿಲ್ಲದ ಹಾಗೆ ನಾವು ಬೆಳೆದು ಅದನ್ನು ಉಪಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇವತ್ತು ಮನೆ ಒಳಗಿಂದ ಎಲ್ಲ ತ್ಯಾಜ್ಯ ವಸ್ತುಗಳು, ಇವತ್ತು ತರಕಾರಿಗಳ ಒಂದು ಡೇಟ್ ಇರ್ಬೋದು ಅಥವಾ ಹಣ್ಣಿನ ಸಿಪ್ಪೆಗಳನ್ನು ಉಪಯೋಗ ಮಾಡಿಕೊಂಡು ಅಥವಾ ಇತರೆ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡಿ ಮನೆಯಲ್ಲೇ ಗೊಬ್ಬರ ತಯಾರು ಮಾಡಿ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಮತ್ತು ಪರಿಸರವನ್ನು ಕೂಡ ಈ ರೀತಿ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪೌಷ್ಟಿಕ ತೋಟ ಮಾಡೋದ್ರಿಂದ ಬಹಳಷ್ಟು ಲಾಭಗಳು ಇದಾವೆ ಅಂಥೇಳಿ ನಾವು ಹೇಳ್ಬೋದ್ರಿ. ಮತ್ತು ಹಿಂದೆ ಏನಾಗ್ತಿತ್ತು ಅಂತಂದರೆ ಪ್ರತಿಯೊಬ್ಬರು ಹೊಲದೊಳಗೂ ಕೂಡ ಧಾನ್ಯಗಳನ್ನು ಬೆಳೆಯುವಾಗ ಸೌತೆ ಬೀಜ ಇರ್ಬೋದು ಅಥವಾ ಹೀರೆಕಾಯಿ ಇರ್ಬೋದು ಹಿಂಗೆ ತಮ್ಮ ಮನೆಗೆ ಬೇಕಾದಂಥ ಕಾಯಿಪಲ್ಯಗಳನ್ನು ಹಾಕ್ತಾ ಇದ್ರು. ಆದರೆ ಇವತ್ತೇನಾಗಿದೆ ಅಂತಂದರೆ ಯಾರೂ ಕೂಡ ಅದನ್ನು ಹಾಕ್ತಾ ಇಲ್ಲ, ಪ್ರತಿಯೊಬ್ಬರೂ ಕೂಡ ಮಾರುಕಟ್ಟೆಯಿಂದ ತೊಗೊಂಡು ಬಂದು ಅದನ್ನು ಬಳಸ್ತಾ ಇದ್ದಾರೆ. ಪೌಷ್ಟಿಕ ತೋಟವನ್ನು ತಮ್ಮ ಮನೆ ಮುಂದೆ ಅಥವಾ ಹಿಂದೆ ಅಥವಾ ಹೊಲದೊಳಗೆ ನಾವು ಮಾಡೋದ್ರಿಂದ ಏನಾಗ್ತದೆ ಅಂದರೆ ತಾಜಾ ತರಕಾರಿಗಳು ಸಿಗ್ತವೆ ಮತ್ತು ಅದಕ್ಕೆ ಬೇಕಾದಂತಹ ಖರ್ಚು ನಾವೇನು ಮಾಡ್ತಾ ಇದ್ವಿ ಆ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ದಿನನಿತ್ಯ ನಮಗೆ ಬೇಕಾದಂತಹ ಹಸಿರು ಸೊಪ್ಪಿನ ತರಕಾರಿಗಳು ಕೂಡ ನಮಗೆ ದಿನನಿತ್ಯ ನಾವು ಬಳಸಲಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳಿ ಹೇಳ್ಬೋದ್ರಿ. ಸೊ ಇದರಿಂದ ಬಹಳಷ್ಟು ಅವಶ್ಯಕತೆ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದ್ರಿ. ಇನ್ನು ಈ ಪೌಷ್ಟಿಕ ತೋಟವನ್ನು ಎಲ್ಲಿ ಮತ್ತು ಹೇಗೆ ಮಾಡಬಹುದು ಮತ್ತು ಅದರ ಗಾತ್ರ ಎಷ್ಟಿರ್ಬೇಕಂತೀರಿ? ಇವತ್ತು ಮನೆ ಹಿಂಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ಸಾಕಷ್ಟು ಬಿಸಿಲು ಮತ್ತು ಬೆಳಕು ಸಿಗುವಂತಹ ಸ್ಥಳಗಳಲ್ಲಿ ನಾವು ಪೌಷ್ಟಿಕ ತೋಟವನ್ನು ನಾವು ಮಾಡಬೇಕಾಗ್ತದ್ರಿ. ಇಲ್ಲದಿದ್ದರೆ ಇವತ್ತು ನಾ ಹೇಳಿದ ಹಾಗೆ ಮನೆಯ ಮಾಳಿಗೆ ಮೇಲೆ ಅಥವಾ ತಾರಸಿ ಮೇಲೆ ಕೂಡ ತರಕಾರಿ ಮತ್ತು ಹಣ್ಣನ್ನು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಒಂದು ತಾರಸಿ ತೋಟ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ಮನೆಯ ಮುಂದೆ ಕೆಲವೊಂದು ಕುಂಡಾಲಿ ಒಳಗೆ ಮತ್ತು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಮತ್ತು ಖಾಲಿ ಇರುವಂತಹ ಸಿಮೆಂಟಿನ ಚೀಲಗಳೊಳಗೆ ಬಕೆಟ್ ಒಳಗೆ ತ್ಯಾಜ್ಯ ವಸ್ತುಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಪೌಷ್ಟಿಕ ತೋಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಇಂತಿಷ್ಟೇ ಜಾಗ ಬೇಕಂತಿಲ್ಲ, ಪೌಷ್ಟಿಕ ತೋಟ ಎಷ್ಟು ಸ್ಥಳ ಇದೆ ನೋಡಿಕೊಂಡು ಒಂದು ಸ್ಥಳದ ಮೇಲೆ ನಾವು ಏನು ಮಾಡಬೇಕಾಗ್ತದೆ ಅಂದರೆ ಪೌಷ್ಟಿಕ ತೋಟವನ್ನು ಮಾಡಬೇಕಾಗ್ತದೆ. ಮತ್ತೆ ಜಾಗ ದೊಡ್ಡದಿದ್ರೆ ದೊಡ್ಡದಾಗಿ ನಾವು ಪೌಷ್ಟಿಕ ತೋಟ ಮಾಡ್ಬೋದು. ಮತ್ತೆ ಇನ್ನು ಮನೆಯೊಳಗೆ ಕೂಡ ಜಾಗ ದೊಡ್ಡದಿತ್ತು, ಮನೆಯೊಳಗೆ ಜನ ಜಾಸ್ತಿ ಇದ್ರು ಅಂತಂದ್ರೆ ಅವರ ಅಗತ್ಯತೆಗೆ ತಕ್ಕಂತೆ ತರಕಾರಿ ಮತ್ತೆ ನೀರಿನ ಸೌಲಭ್ಯ ಎಷ್ಟಿದೆ ನೋಡಿಕೊಂಡು ನಾವು ಈ ಒಂದು ಪೌಷ್ಟಿಕ ತೋಟವನ್ನ ನಿರ್ಮಾಣವನ್ನ ಮಾಡಬಹುದ್ರಿ. ಪೌಷ್ಟಿಕ ತೋಟ ಮಾಡಬೇಕಾದ್ರೆ ಮಣ್ಣು ಯಾವ ರೀತಿ ಇರಬೇಕಂತೀರಿ? ಇವತ್ತು ಈ ಪೌಷ್ಟಿಕ ತೋಟ ಮಾಡ್ಬೇಕಂತಂದ್ರೆ ಮಣ್ಣು ಫಲವತ್ತಾಗಿರ್ಬೇಕು. ಇನ್ನು ಈ ಜಿಗುಟ್ನ ಮಣ್ಣು ಇತ್ತಂತಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಕೆಂಪು ಮಣ್ಣು ಇತ್ತಂದ್ರೆ, ಮರಳು ಮಿಶ್ರಿತ ಮಣ್ಣು ಇತ್ತಂದ್ರೆ ಬಹಳಷ್ಟು ಸೂಕ್ತ ಆಗ್ತದ್ರಿ ಈ ಪೌಷ್ಟಿಕ ತೋಟ ಮಾಡ್ಲಿಕ್ಕೆ. ಇಲ್ದಿದ್ರೆ ಅವು ಯಾವ ಮಣ್ಣು ಇಲ್ಲಪ್ಪ ಅಂತಂದ್ರೆ ಎಂಥದ್ದು ಇದ್ದದ ಮಣ್ಣಿನಲ್ಲೇ ಕೂಡ ನಾವು ಬಳಕೋಬಹುದು. ಅದಕ್ಕೆ ನಾವು ಸ್ವಲ್ಪ ಸಾವಯವ ಪದಾರ್ಥಗಳನ್ನ ಸಾವಯವ ಗೊಬ್ಬರಗಳನ್ನ ಮಿಶ್ರಣ ಮಾಡಿದ್ರೆ ಫಲವತ್ತಾದ ಒಂದು ಪೌಷ್ಟಿಕ ತೋಟ ಮಾಡ್ಲಿಕ್ಕೆ ನಾವು ಸಾಧ್ಯತೆ ಇದೆ ರೀ. ಪೌಷ್ಟಿಕ ತೋಟದಲ್ಲಿ ಏನೆಲ್ಲ ಬೆಳೆ ಬೆಳಿಬಹುದಂತೀರಿ? ಇವತ್ತು ಪೌಷ್ಟಿಕ ತೋಟದಲ್ಲಿ ದಿನನಿತ್ಯ ಬೇಕಾದಂತಹ ಇವತ್ತು ಸೊಪ್ಪಿನ ತರಕಾರಿ ಅಂದ್ರೆ ನಾವೆಲ್ಲ ಬಳಸ್ತಾ ಇದೀವಿ, ಇವತ್ತು ಎಲ್ಲ ಖರೀದಿ ಮಾಡ್ತಾ ಇದೀವಿ. ಏನಂದ್ರೆ ಕಿರಿಕ್ಸಾಲೆ ಇರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಪಾಲಕ್ ಸೊಪ್ಪಿರ್ಬೋದು, ಸೊ ಇವನ್ನ ಕೂಡ ನಾವು ಪೌಷ್ಟಿಕ ತೋಟದಲ್ಲಿ ಬೆಳ್ಕೋಬಹುದು. ಇನ್ನು ಬೇರೆ ಬೇರೆ ತರಕಾರಿಗಳಾದಂತಹ ಬದನೆ ಇರ್ಬೋದು, ಚೌಳಿಕಾಯಿ ಇರ್ಬೋದು, ಹೀರಿಕಾಯಿ ಇರ್ಬೋದು, ತುಪ್ಪರಿಕಾಯಿ ಇರ್ಬೋದು, ಸೊ ಇವನ್ನು ಕೂಡ ನಾವು ಬಳ್ಳಿಗಳನ್ನ ಕೆಲವೊಂದು ಹಾಕೊಂಡು ಬೆಳ್ಕೋಬಹುದು. ಇನ್ನು ಕೆಲವೊಂದು ಹಣ್ಣುಗಳಾದಂತಹ ಇವತ್ತು ಪಪ್ಪಾಯ ಇರ್ಬೋದು, ಪೇರ್ಲೆ ಇರ್ಬೋದು, ಚಿಕ್ಕು ಇರ್ಬೋದು, ಬಾರಿ ಇರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಇವನ್ನು ಕೂಡ ಬೆಳ್ಕೋಬಹುದು. ಇನ್ನು ಕೆಲವೊಂದು ಮಸಾಲೆ ಪದಾರ್ಥಗಳಂತಂದ್ರೆ ಇವತ್ತು ಕರಿಬೇವು ಇರ್ಬೋದು, ಇವನ್ನು ಕೂಡ ಬೆಳ್ಕೋಬಹುದು. ಅದೇ ರೀತಿಯಾಗಿ ಇವತ್ತು ಮಲ್ಟಿ ವೈಟಮಿನ್ ಅಂತ ಹೇಳ್ತೇವೆ, ಬಹು ಜೀವಸತ್ವಗಳುಳ್ಳಂತಹ ಈ ಚಕ್ರಮುನಿ ಗಿಡಗಳನ್ನು ಕೂಡ ನಾವು ಮನೆಯ ಒಂದು ಪೌಷ್ಟಿಕ ತೋಟದಲ್ಲಿ ನಾವು ಬೆಳಕೊಂಡು ಬಳಸಲಿಕ್ಕೆ ಸಾಧ್ಯತೆ ಇದೆ. ಈ ಬೆಳೆಗಳನ್ನ ಬೆಳೆಕ್ಕಿಂತ ಮೊದಲ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಡಬೇಕಂತೀರಿ? ಇವತ್ತು ಪೌಷ್ಟಿಕ ತೋಟ ಮಾಡುವಂತಹ ಸ್ಥಳವನ್ನ ನಾವು ಸ್ವಚ್ಛಗೊಳಿಸಿ ಸಣ್ಣ ಸಣ್ಣ ಭಾಗಗಳನ್ನ ಮಾಡಿ ನಂತರ ಮಡಿ ಇಲ್ಲವೇ ಪಾತಿ ಅಂತ ಹೇಳಿ ಹೇಳ್ತೇವೆ, ಅವನ್ನ ನಾವು ಸಿದ್ಧಗೊಳಿಸಬೇಕಾಗ್ತದೆ ರೀ. ಅಲ್ಲದೆ ಅಲ್ಲಲ್ಲೇ ನಮ್ಗೆ ಒಂದು ಮೂರು ಫೂಟಿನ ಮಡಿಗಳನ್ನ ಮಾಡಿ ನಾವು ಅಲ್ಲಲ್ಲಿ ದಪ್ಪನಾದಂತಹ ಅಡ್ಡ ಬದುಗಳನ್ನ ಹಾಕಿ ಓಡಾಡಲು ಅನುಕೂಲ ಆಗಿರ್ಬೇಕು. ಮತ್ತೆ ಅಲ್ಲಿ ಬೆಳೆದಂತಹ ನಮಗೆ ತರಕಾರಿಗಳನ್ನ ಹರಿಲಿಕ್ಕೆ ಅನುಕೂಲ ಆಗಿರ್ಬೇಕು. ನಾವು ಆ ತರ ಚೌಕ ಮಡಿಗಳನ್ನ ನಾವು ಮಾಡಿಕೊಂಡು ಅಲ್ಲಿ ನಾವು ತರಕಾರಿಗಳನ್ನ ಬೆಳೆಯಬಹುದು. ಮತ್ತೆ ಯಾವುದೇ ಒಂದು ಜಾತಿಗೆ ಸೇರಿದಂತಹ ತರಕಾರಿಗಳನ್ನೇ ಅದೇ ಜಾಗದೊಳಗೆ ಪದೇ ಪದೇ ನಾವು ಬೆಳಿಬಾರ್ದು. ಜೊತೆಗೆ ಇವತ್ತ ಒಂದು ಋತುವಿನಲ್ಲಿ ಮಣ್ಣಿನ ಮೇಲ್ಪದರದೊಳಗೆ ಬೇರು ಬಿಡುವಂತ ತರಕಾರಿಗಳನ್ನ ಬೆಳೆದ್ವಿ ಅಂತಂದ್ರೆ ಮುಂದಿನ ಸೀಸನ್ ಒಳಗೆ ಅಂದ್ರೆ ನೆಕ್ಸ್ಟ್ ಒಂದು ಕ್ರಾಪ್ ತಕೊಂಡ್ಮೇಲೆ ಇನ್ನೊಂದು ಕ್ರಾಪ್ ನಲ್ಲಿ ಕಡಿಮೆ ಆಳದ ಬೇರು ಬಿಡುವಂತ ತರಕಾರಿಗಳನ್ನ ನಾವು ಬೆಳಿಬೇಕಾಗ್ತದ್ರಿ. ಇನ್ನು ಬಳ್ಳಿ ತರಕಾರಿಗಳನ್ನ ಮನೆಯ ಚಾವಣಿ ಹಬ್ಸು ಅಂತವ್ ಇರ್ಬೋದು ಅಥವಾ ಕೆಲವೊಂದು ಹಂದ್ರ ಹಾಕಿ ಬೆಳೆಯುವಂತ ತರಕಾರಿಗಳನ್ನ ಆ ರೀತಿನೂ ಕೂಡ ನಾವು ಚೌಕ ಮಡಿ ಸುತ್ತನೂ ಕೂಡ ನಾವು ಬೆಳ್ಕೋಬಹುದು. ಇನ್ನ ಹಣ್ಣಿನ ಗಿಡಗಳನ್ನ ಮತ್ತೆ ಕರಿಬೇವು ಇರ್ಬೋದು, ನುಗ್ಗೆ ಸೊಪ್ಪಿರ್ಬೋದು, ಇದನ್ನ ಮನೆಯ ಸುತ್ತಮುತ್ತಲು ಹಚ್ಚಬಹುದು. ಯಾಕಂದ್ರೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಸ್ವಲ್ಪ ಅಂತರ ಇಟ್ಟು ನಾವು ಅಂತ ಒಂದು ಹಣ್ಣಿನ ಗಿಡಗಳನ್ನ ಮತ್ತೆ ಕರಿಬೇವಿನ ಗಿಡಗಳನ್ನ ನಾವು ಬೆಳ್ಕೋಬೇಕಾಗ್ತದ್ರಿ. ಇನ್ನ ಈ ಪೌಷ್ಟಿಕ ತೋಟದಲ್ಲಿ ತರಕಾರಿ ಬೀಜಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಮತ್ತು ಮುಂಜಾಗ್ರತೆ ಕ್ರಮಗಳು ಏನೇನು ತಗೋಬೇಕಂತೀರಿ? ಇವತ್ತು ತರಕಾರಿಗಳನ್ನ ಡೈರೆಕ್ಟ್ ಆಗಿ ಬೀಜ ಊರಿ ನಾವು ಮಾಡಬಹುದ್ರಿ. ಬಹಳ ದಿವಸಗಳಿಂದ ಹಳೆಯ ಬೀಜವನ್ನ ಉಪಯೋಗ ಮಾಡಬಾರ್ದು. ಮತ್ತೆ ಬೀಜಗಳನ್ನ ಖರೀದಿ ಮಾಡುವಾಗ ಒಂದು ಸೂಕ್ತ ಯೋಗ್ಯತಾ ಪತ್ರ ಇರುವಂತಹ ನಂಬಿಕೆ ಇರುವಂತಹ ಮೂಲದಿಂದ ನಾವು ಕೊಂಡ್ಕೊಂಡ್ವಿ ಅಂತಂದ್ರೆ ಬೀಜ ಅಂದ್ರೆ ಮೊಳಕೆ ಕರೆಕ್ಟ್ ಬರ್ತದೆ, ಸಸಿಗಳು ಕರೆಕ್ಟ್ ತಯಾರಾಗ್ತಾವ್ರಿ. ಮತ್ತೆ ರೋಗ ಮತ್ತು ಕೀಟದ ಬಾಧೆಗೆ ತುತ್ತಾದಂತಹ ಕೆಲವು ಬೀಜಗಳನ್ನ ನಾವು ಸಾಧ್ಯವಿದ್ದಷ್ಟು ಮಟ್ಟಿಗೆ ಉಪಯೋಗವನ್ನ ಮಾಡಬಾರ್ದ್ರಿ. ಈ ಪೌಷ್ಟಿಕ ತೋಟದಲ್ಲಿ ಬೀಜ ಬಿತ್ತನೆ ಯಾವ ರೀತಿ ಮಾಡಬಹುದಂತೀರಿ? ಇವತ್ತು ಮಣ್ಣನ್ನ ನಾವು ಸಡಿಲಗೊಳಿಸಿ ಅಥವಾ ಉಳುಮೆ ಮಾಡಿ ಹೆಂಡೆಗಳನ್ನ ಒಡೆದು ಪುಡಿ ಪುಡಿ ಮಾಡಿ ಕಸ ಎಲ್ಲ ಕೊಳೆ ಮತ್ತೆ ಕಲ್ಲು ಮುಂತಾದವುಗಳನ್ನೆಲ್ಲ ತಕ್ಕೊಳ್ಬೇಕ್ರಿ. ಮತ್ತೆ ಕೆಲವೊಂದು ಬೀಜಗಳನ್ನ ನೇರವಾಗಿ ಮಣ್ಣಿನಲ್ಲಿ ಬಿತ್ತಬೇಕು. ಇನ್ನು ಕೆಲವೊಂದು ಸಸಿಗಳನ್ನ ಮಾಡಿ ನಂತರ ಸಸಿಗಳನ್ನ ನಾಟಿ ಮಾಡ್ಬೇಕಾಗ್ತದ್ರಿ. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಇವತ್ತು ಬದ್ನಿಕಾಯಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಎಲೆಕೋಸು, ಹೂಕೋಸು ಇವನ್ನೆಲ್ಲ ನಾವು ಸಸಿಗಳನ್ನ ಮಾಡಿಕೊಂಡು ನಂತರ ಆ ಸಸಿಗಳ ಸುಮಾರು ಒಂದು ತಿಂಗಳಾದ ಮೇಲೆ ನಾವು ಸಸಿಗಳನ್ನ ಮಡಿಯೊಳಗಿಂದ ತೆಗೆದು ಈ ಪೌಷ್ಟಿಕ ತೋಟ ನಾವೇನ್ ಜಾಗ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಲ್ಲೇ ಹಾಕ್ಬೇಕಾಗ್ತದ್ರಿ. ಇನ್ನ ಸೊಪ್ಪಿನ ತರಕಾರಿಗಳನ್ನ ಹಾಕ್ಬೇಕಂತಂದ್ರೆ ಮಣ್ಣನ್ನ ಸಡಿಲಗೊಳಿಸಿ ಕೈಯಿಂದ ಗೆರೆ ಕೊರೆದು ಅಥವಾ ಬೀಜಕ್ಕೆ ಉಸುಕು ನಾವು ಮಿಶ್ರಣ ಮಾಡಿ, ಯಾಕಂದ್ರೆ ಬೀಜಗಳು ಸಣ್ಣದಾಗಿರುತ್ತಾವ. ಮತ್ತೆ ಒಂದೇ ಸಮನೆ ಹುಟ್ಟಬೇಕಂತಂದ್ರೆ ನಾವು ಡೈರೆಕ್ಟ್ ಆಗಿ

ಅರ್ಧ ಚೀಲ ಅಥವಾ ಒಂದ್ ಚೀಲ, ಈಗ ನಾವು ಹೇಳ್ತೇವೆ ನವಣೆ ಇರ್ಬೋದು, ಸಾಮೆ ಇರ್ಬೋದು, ಹಾರಕ ಇರ್ಬೋದು, ಊದ್ಲ ಇರ್ಬೋದು, ಇವನ್ನು ಕೂಡ ಸ್ವಲ್ಪ ನಾವು ಬೆಳ್ಕೊಂಡು ದಿನನಿತ್ಯ ಒಂದಿಲ್ಲ ಒಂದ್ ರೀತಿ ನಾವು ಬಳಸೋದ್ರಿಂದ ಈ ತರ ನಮ್ಗೆ ಎಲ್ಲ ರೀತಿ ಪೋಷಕಾಂಶಗಳು ಕೂಡ ನಮ್ಗೆ ದೊರೀಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಜೀವನ ಶೈಲಿ ಆಧಾರಿತ ರೋಗಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು ಅಥವಾ ಆಲ್ರೆಡಿ ಇತ್ತು ಅಂತಂದ್ರೆ ನಿಯಂತ್ರಣ ಮಾಡ್ಕೊಡ್ಬಹುದು ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಈ ಪೌಷ್ಟಿಕ ತೋಟ, ಆಹಾರ, ಆರೋಗ್ಯ ಮತ್ತು ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತೀರಿ? ಇವತ್ತು ಪೌಷ್ಟಿಕ ತೋಟ ಮಾಡಿ ದಿನನಿತ್ಯ ನಾವು ಸಮತೋಲನ ಹಾಗೂ ಪೌಷ್ಟಿಕ ಭರಿತ ಆಹಾರವನ್ನು ಸೇವಿಸೋದ್ರಿಂದ ಉತ್ತಮ ಆರೋಗ್ಯವನ್ನು ನಾವು ಹೊಂದಬಹುದ್ರಿ. ಜೊತೆಗೆ ಈಗ ತಾವೇ ತೋಟದಲ್ಲಿ ಬೆಳೆಯೋದ್ರಿಂದ ಒಂಥರ ಮನಸ್ಸಿಗೆ ನೆಮ್ಮದಿ ಆಗ್ತದೆ, ಇನ್ನೊಂದು ದೈಹಿಕ ವ್ಯಾಯಾಮ ಕೂಡ ಸಿಗ್ತದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಇವತ್ತು ಪೌಷ್ಟಿಕ ತೋಟವನ್ನು ನಾವು ರಾಸಾಯನಿಕ ಮುಕ್ತ ಮಾಡೋದ್ರಿಂದ ರಾಸಾಯನಿಕ ಮುಕ್ತ ಆಹಾರದ ಸೇವನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ನಮಗೆ ರಾಸಾಯನಿಕ ಯುಕ್ತ ಆಹಾರವನ್ನು ತಿನ್ನೋದ್ರಿಂದ ಏನು ಖಾಯಿಲೆಗಳು ನಮಗೆ ಬರ್ತಾವ ಅಂತ ಒಂದು ಖಾಯಿಲೆಗಳನ್ನು ನಾವು ಕಡಿಮೆ ಮಾಡಬಹುದು, ತಡೆಗಟ್ಟಬಹುದು ಅಂಥೇಳಿ. ಇನ್ನು ದಿನನಿತ್ಯ ಈ ಸೊಪ್ಪಿನ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸೋದ್ರಿಂದ ಪೌಷ್ಟಿಕತೆ ಪ್ರಮಾಣವನ್ನು ಸಾಕಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಇನ್ನು ಪೌಷ್ಟಿಕ ತೋಟ ಮಾಡೋದ್ರಿಂದ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಆಯ್ದಂತಹ ದತ್ತು ಗ್ರಾಮಗಳಲ್ಲಿ ಈ ಪೌಷ್ಟಿಕ ತೋಟದ ನಿರ್ಮಾಣ ಕುರಿತು, ಪೌಷ್ಟಿಕ ತೋಟದ ಆಹಾರ ಕುರಿತು ನಾವು ತರಬೇತಿಗಳನ್ನು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಒಳ್ಳೆಯದು ಡಾಕ್ಟರ್ ಸುಧಾ ಮಂಕಣಿಯವರೇ, ತಾವು ಇಲ್ಲಿವರೆಗೆ ಪೌಷ್ಟಿಕ ತೋಟ ಅಂದರೆ ಏನು, ಪೌಷ್ಟಿಕ ತೋಟವನ್ನು ಯಾವ ರೀತಿ ರಚನೆ ಮಾಡಬೇಕು ಮತ್ತು ಇದರ ಮಹತ್ವ ಏನೇನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಪೌಷ್ಟಿಕ ತೋಟ ಕುರಿತು ಡಾಕ್ಟರ್ ಸುಧಾ ಮಂಕಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊರಬದ ಯಲ್ಲಪ್ಪ ಹನುಮಂತ ದೇವರಮನಿ ಹಾಗೂ ಸಂಗಡಿಗರಿಂದ ಸಂಗ್ಯಾಬಾಳ್ಯ ಆಟದ ಪದಗಳು. ಹಾ ಸಂಗ್ಯಾಬಾಳೆಯ ಸನ್ನಾಟದ ಪದಗಳನ್ನು ಕೇಳುತ್ತಿರುವಿರಿ. ಒಳ್ಳೆಯ ತಂಡೆ